ಒಂದು ಸುಸ್ಥಿರವಾದ ಬದುಕನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇನ್ನೆಲ್ಲ ಆಲೋಚನೆ ಮಾಡಿದ್ರ ಹೇಗೆ ಸರ್? ನಾವಿಲ್ಲಿ ಬಂದ ಮೇಲೆ ಮೊದಲು ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದು, ಇದು ಕೃಷಿಲಿ ದುಡ್ಡು ಮಾಡ್ಬೋದು, ಒಂದೇ ಸಲ ದುಡ್ಡು ಮಾಡ್ಬಿಡ್ಬೋದು, ಯಾರೋ ಒಬ್ರು ಇಬ್ರು ನೋಡ್ಕೊಂಡು ಮಾಡಿರೋದು ನೋಡ್ಕೊಂಡು, ಈಗ ಯೂಟ್ಯೂಬ್ ಅಲ್ಲಿ ಬಂದಿರೋದು ನೋಡ್ಕೊಂಡು, ಆ ಇವರು ಈ ತರ ಕೃಷಿ ಮಾಡಿದಾರೆ, ಇವರು ಈ ಬೆಳೆ ಬೆಳೆದಿದ್ದಾರೆ, ಇಷ್ಟು ದುಡ್ಡು ಮಾಡಿದ್ದಾರೆ, ಈ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಅದನ್ನ ನೋಡ್ಕೊಂಡು ಅದನ್ನ ಮನಸ್ಥಿತಿಯಲ್ಲಿ ಇಟ್ಕೊಂಡೆ ನಾನು ಕೃಷಿಗೆ ಇಳಿದಿದ್ದು. ಆದ್ರೆ ಅದನ್ನ ಇಳಿದ ಮೇಲೆ ಅದ್ರ ಆಳ ಅರತ್ ಮೇಲೆ ಗೊತ್ತಾಯ್ತು, ಕೃಷಿಲಿ ಒಂದೇ ದಿವಸದಲ್ಲಿ ದುಡ್ಡು ಮಾಡಕ್ ಆಗಲ್ಲ. ಕೃಷಿ ಅನ್ನೋದು ಸಾವಯವ ಮತ್ತೆ ವ್ಯವಸಾಯ. ವ್ಯವಸಾಯ ಅಂದ್ರೆ ನಮ್ಮ ಅವಯವಗಳೆಲ್ಲ ಸೌದ ಮೇಲೆ ಅದು ವ್ಯವಸಾಯ ಆಗೋದು, ನಾವು ಮಾಡಿದ ಮೇಲೇನೆ ಆಗೋದು ಅನ್ನೋದು ಅವಾಗ ಗೊತ್ತಾಗಿದ್ದು ನಮಗೆ. ಅಲ್ಲಿಂದ ನಾನು 3-4 ವರ್ಷ ಕಂಟಿನ್ಯೂ ಆಗಿ ಪೂರ್ತಿ ಸಂಪೂರ್ಣ ಕೆಮಿಕಲ್ ಅಲ್ಲಿ ಮಾಡಿ ಸುಮಾರು 1,000,000 ಲಾಸ್ ಆಗಿ ಲಾಸ್ ಮಾಡಿಕೊಂಡು ರೇಟ್ ಸಿಗ್ಲಿಲ್ಲ ಒಂದೇ ಬೆಳೆ. ಈಗ ಇಂಟರ್ ಕ್ರಾಪ್ ಮಾಡಿದಾಗ ಏನಾಗುತ್ತೆ, ಒಂದು ಬೆಳೆಗೆ ರೇಟ್ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಬೆಳೆ ನಮ್ಗೆ ಬೆಲೆ ಕೊಡುತ್ತೆ. ಆದ್ರೆ ಅಲ್ಲಿ ನಾನು ಮಾಡ್ತಿದ್ದ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಸಿಂಗಲ್ ಒಂದೇ ಬೆಳೆ, ಒಂದೇ ಬೆಳೆ ಮಾಡೋದ್ರಿಂದ ಅದಕ್ಕೆ ಬೆಲೆ ಇರ್ಲಿಲ್ಲ ಅಂದಾಗ ಪೂರ್ತಿ ವೇಸ್ಟ್, ಇನ್ವೆಸ್ಟ್ಮೆಂಟ್ ಟೋಟಲಿ ವೇಸ್ಟ್. ಹಾಗಾಗಿ ನಾವು ಸಂಪೂರ್ಣವಾಗಿ ಫೇಲ್ ಆದ್ವಿ. ಮತ್ತೆ ಅದರಿಂದ ಚೇತರಿಸಿಕೊಳ್ಳಕ್ಕೆ ಮತ್ತೆ ಯಾವ ರೀತಿ ಪ್ಲಾನ್ ಮಾಡಿದ್ರಿ? ಅದರಿಂದ ಚೇತರಿಸಿಕೊಳ್ಳಕ್ಕೆ ಪಕ್ಕದಲ್ಲೇ ಹುಲಿಕೆರೆ ಅನ್ನೋ ಗ್ರಾಮದಲ್ಲಿ ಸಾವಯವ ಸಜ್ಜನ್ ಅಂತಾನೆ ಕರೀತಾರೆ ಅವರಿಗೆ, ಅವರು ಮಾರ್ಗದರ್ಶನ ತಗೊಂಡು ಅಲ್ಲಿಂದ ಸಾವಯವಕ್ಕೆ ಕಾಲಿಟ್ವಿ. ಅಲ್ಲಿಂದ ಈಗ ಕನಿಷ್ಠ 5 ಸಂಪೂರ್ಣವಾಗಿ ಸಾವಯವದಲ್ಲೇ ಮುಂದುವರಿತಾ ಇದ್ದೀವಿ. ಸಾವಯವದಲ್ಲಿ ಮೊದಲನೇ ಹೆಜ್ಜೆ ಇಟ್ಟಾಗ ನಮಗೂ ಬಹಳ ಎದುರಿಸ್ಬೇಕಾಯ್ತು ಕಷ್ಟಗಳನ್ನು. ಈ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ಮತ್ತೆ ಇಲ್ಲಿ ತಿಳ್ಕೊಂಡ್ರ ಸಂಖ್ಯೆ ಬೆರಳೆಣಿಕೆ ಎಷ್ಟು. ಈಗ ಇದ್ದಿದ್ದು ನಮ್ಮ ಡಿಸ್ಟಿಕ್ ಅಲ್ಲಿ ಸಿಗೋದು 4-5 ಜನ ಸಿಗ್ತಾರೆ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಏನೇನು ತಗೋಬೇಕು, ಯಾವ ಥರ ಮಾಡ್ಕೋಬೇಕು, ಭೂಮಿ ಯಾವ ಥರ ಅದ ಮಾಡ್ಕೋಬೇಕು, ಬೆಳೆ ಯಾವ ಥರ ಇರಬೇಕು, ಇಂಟರ್ ಕ್ರಾಪ್ ಮಾಡೋದಾದ್ರೆ ಯಾವ ಥರ ಮಾಡಬೇಕು, ಒಂದೇ ಕ್ರಾಪ್ ಮಾಡೋದಾದ್ರೆ ಯಾವ ಥರ ಮಾಡಬೇಕು, ಇದನ್ನೆಲ್ಲ ಅರ್ತಕೊಂಡು ಮತ್ತೆ ಅದಕ್ಕೆ ಮೆಡಿಸಿನ್ಸ್ ಯಾವುದು, ಯಾವ ಟೈಮಲ್ಲಿ ಯಾವ ರೋಗ ಬರುತ್ತೆ, ಯಾವ ಟೈಮಲ್ಲಿ ಯಾವ ಬೆಳೆ ನಾಟಿ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋಷ್ಟೊತ್ತಿಗೆ ನಮಗೆ ಕನಿಷ್ಠ 2 ಟೈಮ್ ಹಿಡಿತು. ಅದಾದಮೇಲೆ ನಮ್ಮಲ್ಲೇ ಎಲ್ಲ ಮೆಡಿಸಿನ್ಸ್ನು ಅದಕ್ಕೆ ಏನೇನು ಬೇಕು, ಯಾವ್ಯಾವ ರೋಗಕ್ಕೆ, ಈಗ ಪೆಸ್ಟಿಸೈಡ್ ಆದರೂ ಯಾವುದು ಇದು ಯಾವ ರೀತಿ ಇರಬೇಕು, ಫಂಗಿಸೈಡ್ ಯಾವ ಥರ ಇರಬೇಕು, ಅದಕ್ಕೆ ಫರ್ಟಿಲೈಸರ್ ಯಾವ ಥರ ಕೊಡಬೇಕು, ಪ್ಲಾಂಟ್ ಗ್ರೋತ್ ಸೊಲ್ಯೂಷನ್ಸ್ ಯಾವ ಥರ ಮಾಡ್ಕೋಬೇಕು, ಇದನ್ನೆಲ್ಲ ಕಲ್ತ್ಕೊಂಡು ನಾವೇ ತಯಾರು ಮಾಡಿಕೊಂಡು ಈಗ ಸಂಪೂರ್ಣ ಮಾಡ್ತಾ ಇದ್ದೀವಿ. ಸರ್, ಈಗ ನಿಮಗೆ ರಾಸಾಯನಿಕ ಗೊಬ್ಬರಗಳಿಂದ ಅಥವಾ ಏಕ ಬೆಳೆ ಪದ್ಧತಿಯಿಂದ ರೈತರು ಕೈ ಸುಟ್ಟುಕೊಳ್ಳೋದು ಸತ್ಯ ಅಂತ ಅರಿವಾಯಿತು. ಹೌದು. ಆಮೇಲೆ ನೀವು ಸಾವಯವ ಕೃಷಿಗೆ ಬಂದ್ರಿ. ಸಾವಯವ ಕೃಷಿಗೆ ಅಗತ್ಯವಾಗಿರ್ತಕ್ಕಂಥ ಒಳಸುರಿಗಳಾಗಿರ್ಬೋದು, ಗೊಬ್ಬರಗಳಾಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು, ಇವೆಲ್ಲವನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ನೀವೇ ತರಬೇತಿಯನ್ನು ಪಡ್ಕೊಂಡಿದ್ದೀರಿ. ಹೌದು. ಏನೇನು ಕೊಡ್ತಾ ಇದ್ರಿ, ಏನೇನು ತಯಾರು ಮಾಡ್ಕೊಂಡಿದ್ರಿ, ಏನೇನು ಕೊಡ್ತಾ ಇದ್ರಿ ಬೆಳೆಗಳಿಗೆ ನೀವು? ಸರ್, ನಾವು ಒಂದು ಈಗ ಹಾಲಿನ ಅಂತಾರಲ್ಲ ಆ ತರ ಒಂದು ಗೋಂದ ಜಲ ಅಂತ ಮಾಡ್ಕೋತೀವಿ. ಗೋನಂದಾಜಲ ಅದು ಹಾಲಿನ ಒಂದು ಪೆಸ್ಟಿಸೈಡ್ ಹೌದು, ಫಂಗಿಸೈಡ್ ಹೌದು, ಪ್ಲಾಂಟ್ ಕ್ರಾಪ್ ಸೊಲ್ಯೂಷನ್ ಹೌದು, ಹಾಲಿನ ಒಂದು ಅದನ್ನು ಮಾಡ್ಕೊಂಡ್ರಿ. ಅದು ಬಿಟ್ರೆ ಈಗ ಫಂಗಿಸೈಡ್ ಅಂತ ಹೇಳ್ಬಿಟ್ಟು ನಾವು ಉಳಿ ಮಜ್ಜಿಗೆ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ ಅಂತ ಹೇಳ್ಬಿಟ್ರೆ ದಶಪರ್ಣಿ ಕಷಾಯ ಮತ್ತೆ ಆಗ್ನೇಯಾಸ್ತ್ರ ಅಂತ ಯೂಸ್ ಮಾಡ್ತೀವಿ. ಈ ದಶಪರ್ಣಿ ಕಷಾಯ ಅಂದ್ರೆ, ದಶಪರ್ಣಿ ಅಂದ್ರೆ 10 ವಿವಿಧವಾದ ಸೊಪ್ಪುಗಳನ್ನ ಹಾಕ್ಬಿಟ್ಟು ಅದನ್ನ 45 ಕೊಳೆ ಹಾಕ್ಬಿಟ್ಟು ಗಂಜು ಮತ್ತು ನೀರಲ್ಲಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕೊಳೆ ಹಾಕ್ಬಿಟ್ಟು ಅದು 45 ತಯಾರಾದಕ್ಕೆ ಟೈಮ್ ತಗೊಳ್ತದೆ. ಸೊ ಅದನ್ನ ದಶಪರ್ಣ ಕಷಾಯ, ಅದು ಕೀಟನಾಶಕವಾಗಿ ಬಳಕೆ ಮಾಡ್ತೀವಿ. ಸರಿ, ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ಮೇಲೆ ಯಾವ ಬೆಳೆಗೆ ನೀವು ಮೊದಲು ಆರಂಭಿಸಿದ್ರಿ? ಮೊದಲು ತರಕಾರಿ ಬೆಳೆ. ತರಕಾರಿ ಬೆಳೆ ಸ್ವಲ್ಪ ಸ್ವಲ್ಪವಾಗಿ ಒಂದು 1/2 ಎಕರೆಗೆ 1/2 ಎಕರೆಗೆ ಮಾಡ್ಕೋತ ಅದನ್ನ ಒಂದೇ ಸಲ ನಾವು ಅಪ್ಲೈ ಮಾಡಿದ್ದು ಅಂದ್ರೆ ಪಪ್ಪಾಯಿಗೆ. ಈ ಪಪ್ಪಾಯಿ ಆಲ್ಮೋಸ್ಟ್ ಆಲ್ ಎಲ್ಲ ಮಾಡ್ತಕ್ಕಂಥ ಕೆಮಿಕಲ್ಲೇ ಮಾಡ್ತಾ ಇರೋದು ನಮ್ಗೆ. ಅದು ಪಪ್ಪಾಯಿ ಕೆಮಿಕಲ್ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಪೂರ್ತಿ ನಿಶ್ಚಯ, ಯಾಕಂದ್ರೆ ಒಂದು ಟೈಮ್ ನಾವು ಈ ಕೆಮಿಕಲ್ ಮಾಡಿ ಫೇಲ್ ಆಗಿ ಸಿಕ್ಕಾಬಟ್ಟೆ ಮೈನೋ ಮಾಡಿಕೊಂಡು ಇರೋದ್ರಿಂದ ನಾವು ಕೆಮಿಕಲ್ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಇದರಲ್ಲೇ ಹೋಗೋಣ ಅಂತೇಳಿ ಪಪ್ಪಾಯಿ ನಾಟಿ ಮಾಡಿದ್ವಿ. ಪಪ್ಪಾಯಿ ನಾಟಿ ಮಾಡಿದ್ವಿ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ, ಬೆಳೆ ಮಾತ್ರ ಸಂಪೂರ್ಣವಾಗಿ ಸಾವಯವದಲ್ಲಿ ಒಳ್ಳೆ ಬೆಳೆ ಬಂತು. ಯಾವ ತರ ಕೆಮಿಕಲ್ ಅಲ್ಲಿ ಮಾಡ್ತಾರೋ ಅವರಿಗೆ ಕಾಂಪಿಟೇಟಿವ್ ಆಗಿ ಬೆಳೆ ಬಂತು, ಚೆನ್ನಾಗಿ ಬಂತು. ಮತ್ತೆ ಗಿಡದ ಲೈಫ್ ಜಾಸ್ತಿ ಆಯ್ತು, ಹಣ್ಣಿನ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಆಯ್ತು, ಹಣ್ಣಿನ ರುಚಿ ನ್ಯಾಚುರಲ್ ರುಚಿ ಏನಿರುತ್ತಲ್ಲ ಅದು ಜಾಸ್ತಿ ಆಯ್ತು. ಎಲ್ಲಿ ಮಾರುಕಟ್ಟೆ ಪಪ್ಪಾಯಿಗೆ ನಿಮಗೆ ಇರೋದು?

ಈಗ ಏನು ಒಬ್ಬ ಮಾಸ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಯಾವ ಥರ ಮಂತ್ಲಿ ಸ್ಯಾಲ್ರಿ ತಗೋತಾನೋ ಹಂಗೆ ರೈತನಿಗೆ ಕಂಟಿನ್ಯೂ ಆಗಿ ಪರ್ ಡೇ ಬೇಸಿಕ್ಕು, ವೀಕ್ಲಿ ಬೇಸಿಸ್ಸು, ಮತ್ತು ಮಂತ್ಲಿ ಬೇಸಿಸ್ ಆಗಿ, ಮತ್ತು ಇಯರ್ಲಿ ಬೇಸಿಸ್ ಆಗಿ, ಮತ್ತು ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಥರ ಈ ಥರ ಪ್ಲಾನ್ ಮಾಡಿಕೊಂಡು ಕೃಷಿನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಮುಂದಿನ ಪ್ಲಾನು. ಸರಿ, ನಿಮ್ಮಂಥ ವಯೋಮಾನದ ಯುವಕರಿಗೆ, ರೈತರಿಗೆ, ರೈತ ಕುಟುಂಬದ ಮಕ್ಕಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕೃಷಿ ಅನ್ನೋದು ಎಲ್ಲರಲ್ಲಿ ತಲೆದಿರ್ತಕ್ಕಂಥದ್ದು ಒಂದೇ, ವ್ಯವಸಾಯ ನೀನು ಸಹಾಯ, ನಿಮ್ಮಪ್ಪ ಸಹಾಯ, ಮನೆ ಮುಂದ್ರೆಲ್ಲ ಸಹಾಯ ಅಂತ ಹೇಳ್ತಾರೆ. ಅದು ಆಗಿರೋದು ನಾವು ವ್ಯವಸಾಯನ ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನ ನಾವು ಮಾಡದೇ ಇರೋದ್ರಿಂದ, ಜೊತೆಗೆ ನಾವು ಏನು ಹಾಕಬೇಕು ಅದು ನಮಗೆ ಪರಿಜ್ಞಾನ ಇಲ್ಲದೆ ಇರೋದ್ರಿಂದ, ಮತ್ತೆ ಯಾವ ಟೈಮಲ್ಲಿ ಏನ್ ಬಿತ್ತನೆ ಮಾಡಬೇಕು, ನಮಗೆ ಮಳೆ ಎಷ್ಟಾಗುತ್ತೆ, ಆ ಮಳೆಗೆ ನಮಗೆ ಬರ್ತಕ್ಕಂಥ ಬೆಳೆ ಯಾವುದು ಅದು ಪರಿಜ್ಞಾನ ಇಲ್ಲದ್ರಿಂದ, ಯಾವುದೋ ಒಂದು ಬೆಳೆಯಿಂದ ದುಡ್ಡಾಯ್ತು, ಅವ್ರು ಯಾರೋ ದುಡ್ಡು ಮಾಡ್ಬಿಟ್ರು, ಒಬ್ಬ ಶೇಂಗಾ ಹಾಕಿ ದುಡ್ಡು ಮಾಡ್ಬಿಟ್ಟ, ಒಬ್ಬ ಹತ್ತಿ ಹಾಕಿ ದುಡ್ಡು ಮಾಡ್ಬಿಟ್ಟ, ಎಲ್ಲ ಹತ್ತಿ ಹಾಕ್ಬಿಡೋದು, ಎಲ್ಲ ಶೇಂಗಾ ಹಾಕ್ಬಿಡೋದು, ಎಲ್ಲ ಮೆಕ್ಕೆಜೋಳ ಹಾಕ್ಬಿಡೋದು, ಒಂದೇ ಕ್ರಾಪ್ ಆಗುತ್ತೆ. ಮೊದಲೆಲ್ಲ ನಮ್ಮ ಹಿರಿಕರು ಬೆಳೀತಾ ಇದ್ರು, ಶೇಂಗಾ ಹಾಕಿದ್ರೆ ಅದರೊಳಗಡೆ ಸೂರ್ಯಕಾಂತಿ ಇರ್ತಾ ಇತ್ತು, ಹೊಲ ಸುತ್ತಲೂ ಸಾಸಿವೆ ಇರ್ತಾ ಇತ್ತು, ಮತ್ತೆ ಸೂರ್ಯಕಾಂತಿ, ತೊಗರಿ, ಅದರಲ್ಲಿ ಅಲಸಂದೆ, ಎಲ್ಲ ಪ್ರತಿಯೊಂದು ಮಿಕ್ಸ್ಡ್ ಆಗಿರ್ತಿತ್ತು. ಏನಾಗ್ತದೆ, ಒಂದು ಶೇಂಗಾಕ್ಕೆ ಬೀಳ್ತಕ್ಕಂಥ ಬೂದಿ ರೋಗ, ಈ ಶೀಡೆ ಎಲ್ಲ ಬಂದು ಅಲಸಂದಿಗೆ ಬರ್ತಾ ಇತ್ತು, ಅದಕ್ಕೆ ಬರ್ತಕ್ಕಂಥ ಉಳಿದ ಬಾಧೆ ಸೂರ್ಯಕಾಂತಿಗೆ ಹೋಗ್ತಾ ಇತ್ತು, ತೊಗರಿಗೆ ಹೂ ಹೋಗ್ತಾ ಇತ್ತು, ಒಂದಕ್ಕೊಂದು ನಿಯಂತ್ರಣ, ಅದು ನಿಯಂತ್ರಣ, ಸ್ವನಿಯಂತ್ರಣ ಅದು. ಅದನ್ನೆಲ್ಲ ನಾವು ಮರ್ತು ಬಿಟ್ಟು ಈಗ ನೀವು ನೋಡ್ರಿ, ರೋಡಲ್ಲಿ ಹೋಗ್ತಾ ಯಾವ ಹೊಲದಲ್ಲಾದ್ರೂ ಈಗ ಶೇಂಗಾ ಕಿತ್ಕೊಂಡ್ರೆ ಮುಗೀತು, ಕ್ಲೀನ್, ಮೆಕ್ಕೆಜೋಳ ಕೊಯ್ಕೊಂಡ್ರು ಮಿಶ್ರ ಬೆಳೆ ಪದ್ಧತಿ ಇಲ್ಲ. ಹಂಗಾಗಿ ನಮ್ಮ ರೈತರು ಇವತ್ತು ಕೃಷಿಯಿಂದ ನಷ್ಟದ ಕಡೆಗೆ ಹೋಗ್ತಾ ಇರೋದು. ಸೊ ನೀವು ಮಿಶ್ರ ಬೆಳೆ ಪದ್ಧತಿ ಬಹಳ ಮುಖ್ಯ ಅಂತ ಹೇಳ್ತೀರಿ. ಹೌದು ಸರ್. ಇದನ್ನು ಮೋಟಿವೇಟ್ ಮಾಡ್ತೀರಾ ರೈತರಿಗೆಲ್ಲ ನೀವೆಲ್ಲ? ಹೇಳ್ತೀವಿ. ಒಳ್ಳೆಯದು ಪ್ರದೀಪ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪ್ರಗತಿಪರ ರೈತರಾದ ಶ್ರೀ ಪ್ರದೀಪ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿ ಶಾಂತಪ್ಪ ದುತ್ತರ್ಗಾವಿ ಅವರಿಂದ ಹವಾಮಾನ ವರದಿಯನ್ನ. ಆಕಾಶವಾಣಿ ಕೇಳುಗ ರೈತ ಬಂದವ್ರೆ, ನಾನು ಡಾಕ್ಟರ್ ಶಾಂತಪ್ಪ ದುತ್ತರ್ಗಾಮಿ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರೈತ ಬಂದವ್ರೆ, ನಾನು ಈಗ ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ, ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಂದವರೇ, ನಮಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಮಳೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ, ಹಾಗೆಯೇ ರಾತ್ರಿಯ ಉಷ್ಣಾಂಶದಲ್ಲಿ ಸ್ವಲ್ಪ ಇಳಿಕೆ ಆಗುವ ಸಾಧ್ಯತೆಗಳಿದ್ದಾವೆ. ಅದು ಎಷ್ಟಪ್ಪ ಅಂತಂದ್ರೆ, ಸುಮಾರು 13 ಡಿಗ್ರಿ ಸೆಲ್ಸಿಯಸ್ನಿಂದ 16 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಮಗೆ ರಾತ್ರಿಯ ಉಷ್ಣಾಂಶ ದಾಖಲಾಗುವ ಒಂದು ಸಾಧ್ಯತೆಗಳಿದ್ದಾವೆ. ರೈತ ಬಂದರೆ, ಈ ಒಂದು ಮಳೆ ಆಗದೇ ಇರುವ ಒಂದು ಪರಿಸ್ಥಿತಿ ಮತ್ತು ಕಡಿಮೆ ಉಷ್ಣಾಂಶ ಈ ರೀತಿ ಇರಬೇಕಾದ್ರೆ ತಾವುಗಳು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೃಷಿ ಸಲಹೆ ಹೇಳ್ತೇನೆ. ಮುಂಜಾನಿನ ಸಮಯದಲ್ಲಿ ಕಡಿಮೆ ಉಷ್ಣಾಂಶ ಮತ್ತು ಇಬ್ಬನಿ ಬೀಳುವುದರಿಂದ ಬೆಳೆಗಳಲ್ಲಿ ರೋಗ ಬಾಧೆ ಮತ್ತು ಕೀಟಗಳ ಹಾವಳಿ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ತಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು. ಹಿಂಗಾರಿ ಜೋಳ ಆಗಿರಬಹುದು, ಕಡಲೆ, ಸೂರ್ಯಕಾಂತಿ, ಸೊ ಈ ಒಂದು ಬೆಳೆಗಳಲ್ಲಿ ಏನಾಗೈತೆ, ನಮಗೆ ಮಳೆ ಏನು ಬಂದಿಲ್ಲ, ಸೊ ತೇವಾಂಶದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿ ತಾವುಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆಲ್ರೆಡಿ ಏನು ನಮ್ಮ ಮಣ್ಣಿನಲ್ಲಿ ಒಂದು ತೇವಾಂಶವಿದೆ, ಆ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಹಾಗೆ ಒಂದಿಷ್ಟು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗುತ್ತೆ. ಇಂಟರ್ ಕಲ್ಟಿವೇಷನ್ ಅಂತ ಹೇಳ್ತೀವಿ, ಅಂತರ ಬೇಸಾಯ ಪದ್ಧತಿಗಳನ್ನ ಮಾಡುವುದು. ಸೊ ಇದರ ಜೊತೆಗೆ ಏನಾಯ್ತಾ, ಕಳೆ ನಿಯಂತ್ರಣನ ಮಾಡ್ಬೇಕಾಗತ್ತೆ. ಹಾಗೇನೆ ಕಸದ ಹೊದಿಕೆ ಇದ್ರೆ ತಾವು ಅಲ್ಲಿ ಹಾಕ್ಬೇಕು. ಸೊ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ನಮ್ಗೆ ಮುಂದಿನ ಒಂದು ದಿನಸುಗಳಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಬಿದ್ರು ಸಹ ಹಾಗೇನೆ ನಮ್ಮ ಮಣ್ಣಿನಲ್ಲಿರುವ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಒಂದು ಕೆಪಾಸಿಟಿ ಅಲ್ಲಿ ಬರುತ್ತೆ.

ಪರಿಯ ಸೊಬಗಾವ ದೇವಿಯೊಳು ನಾ ಕಾಣಿ ಈ ಪರಿಯ ಸೊಬಗಾವ ಗೋಚರ ಪುರಂದರ